ಶುದ್ಧ ಬೋಧ ಅಮೃತವನ್ನು ಸವಿಯಲಿಲ್ಲ, ಶುದ್ಧ ಬೋಧ ಅಮೃತವನ್ನು ಸವಿಯಲಿಲ್ಲ. ಹದ್ದಿನಷ್ಟು ಆಯುಷಾಯಿದು ಪಡೆಯಲಿಲ್ಲ, ಒಂದಿನ ಎದ್ದು ಓಡಿ ಹೋಗು ಮುಳ ನೆಚ್ಚಿಕ್ಕಿಲ್ಲ, ಎದ್ದು ಓಡಿ ಹೋಗು ಮುಳ ನೆಚ್ಚಿಕ್ಕಿಲ್ಲ. ಎಂತ ಮಾನವ ಜನ್ಮ ಇದಕ್ಕ ಬುದ್ಧಿ ಇಲ್ಲ, ಗುರುವಿನ ಶುದ್ಧ ಬೋಧ ಅಮೃತವನ್ನು ಸವಿಯಲಿಲ್ಲ, ಶುದ್ಧ ಬೋಧ ಅಮೃತವನ್ನು ಸವಿಯಲಿಲ್ಲ. ಹಿಂದೆ ಹಲವು ಜನ್ಮ ತಿರುಗಿ ಬಂದಿತಲ್ಲ, ಇದಕ್ಕ ಮುಂದೆ ಹೋಗುವಂತ ಮಾರ್ಗ ಗೊತ್ತೇ ಇಲ್ಲ. ನಂದು ನಿಂದು ಎಂಬ ಭ್ರಾಂತಿ ಹಿಡಿದಿತ್ತಲ್ಲ, ನಂದು ನಿಂದು ಎಲ್ಲ ಬಿಟ್ಟು ನಡೆದಿತ್ತಲ್ಲ, ನಂದು ನಿಂದು ಎಲ್ಲ ಬಿಟ್ಟು ನಡೆದಿತ್ತಲ್ಲ. ಎಂತ ಮಾನವ ಜನ್ಮ ವಿಧಿಕ ಬುದ್ಧಿ ಇಲ್ಲ, ಗುರುವಿನ ಶುದ್ಧ ಬೋಧ ಅಮೃತವನ್ನು ಸವಿಯಲಿಲ್ಲ, ಶುದ್ಧ ಬೋಧ ಅಮೃತವನ್ನು ಸವಿಯಲಿಲ್ಲ. ಎಷ್ಟು ಇದ್ರ ಸಾವು ಇದಕ್ಕ ಬಿಟ್ಟಿದ್ದಲ್ಲ, ಒಂದಿನ ಹೋಗುವುದು ಗಟ್ಟಿ ಎಂಬುದು ನೆಪ್ಪು ಇಲ್ಲ. ಅಪ್ಪ ಅಣ್ಣ ತಮ್ಮ ಬಂದು ಬಳಗವೆಲ್ಲ, ಅಪ್ಪನಿಂದ ಒಪ್ಪಿಕೊಂಡು ಉಳಿಸಲಿಲ್ಲ, ಅಪ್ಪನಿಂದ ಒಪ್ಪಿಕೊಂಡು ಉಳಿಸಲಿಲ್ಲ. ಎಂತ ಮಾನವ ಜನ್ಮ ವಿದಕ್ಕೆ ಬುದ್ಧಿ ಇಲ್ಲ, ಗುರುವಿನ ಶುದ್ಧ ಬೋಧ ಅಮೃತವನ್ನು ಸವಿಯಲಿಲ್ಲ, ಶುದ್ಧ ಬೋಧ ಅಮೃತವನ್ನು ಸವಿಯಲಿಲ್ಲ. ಎಲ್ಲ ಸುಳ್ಳು ಒಂದು ನಿಜವು, ಎಲ್ಲ ಸುಳ್ಳು ಒಂದು ನಿಜವು ತಿಳಿಯೋ ಬೈಲ, ಇದರ ಮೂಲ ತಿಳಿಸುವಂತ ಗುರುವೇನ್ ಹೊಂದಲಿಲ್ಲ. ಗುರು ಭೀಮ ತಿಳಿಸ್ಯಾನೋ ಭವಕೀಲ, ಗುರು ಭೀಮ ತಿಳಿಸ್ಯಾನೋ ಭವಕೀಲ, ತರುಳ ರಾಜನ ನುಡಿ ಕುಡಿದಂಗ ಸಕ್ಕರಿ ಹಾಲ, ರಾಜನ ನುಡಿ ಕುಡಿದಂಗ ಸಕ್ಕರಿ ಹಾಲ. ಎಂತ ಮಾನವ ಜನ್ಮ ವಿದಕ ಬುದ್ಧಿ ಇಲ್ಲ, ಹದ್ದಿನಷ್ಟು ಆಯುಷಾಯಿತು ಪಡೆಯಲಿಲ್ಲ, ಹದ್ದಿನಷ್ಟು ಆಯುಷಾಯಿದು ಪಡೆಯಲಿಲ್ಲ, ಒಂದಿನ ಎದ್ದು ಓಡಿ ಹೋಗು ಮೂಳ ನೆಚ್ಚಿಕ್ಕಿಲ್ಲ, ಎದ್ದು ಓಡಿ ಹೋಗು ಮೂಳ ನೆಚ್ಚಿಕ್ಕಿಲ್ಲ. ಎಂತ ಮಾನವ ಜನ್ಮ ಇದಕ್ಕ, ಎಂತ ಮಾನವ ಜನ್ಮ ಇದಕ್ಕ ಬುದ್ಧಿ ಎಲ್ಲ ಗುರುವಿನ ಶುದ್ಧ ಬೋಧ ಅಮೃತವನ್ನು, ಶುದ್ಧ ಬೋಧ ಅಮೃತವನ್ನು, ಶುದ್ಧ ಬೋಧ ಅಮೃತವನ್ನು ಕಲಿಯಲಿಲ್ಲ. ಆತ್ಮರೆ ಎಲ್ಲಿಗುತ್ತಿಯ ರಂಗಪ್ಪ ಬಾಳಪ್ಪ ಮತ್ತು ಸಂಗಡಿಗರಿಂದ ಭಜನೆ ಪದವನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ಮೂಡಿಬರ್ತಾ ಇದೆ. ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ. ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತೈತಣ್ಣ, ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ, ಮನೆ ಮನೆಗೆ ಸಮೀಕ್ಷೆ